ಶಾರದೆ ಶಾರದೆ ಕಾಲೆ ತಿಹಳು ಕಾಣದೆ ವನವನದಲ್ಲೂ ಕುಹು ಕುಹು ಗಾನ ಝರಿ ಝರಿಯಲ್ಲೂ ಜುಳು ಜುಳು ಧ್ಯಾನ ವಿಧ ವಿಧ ದಾನದ ಅವಳು ನುಡಿಸುತ್ತಿಹಳು ಕಣದೆ ಶಾರದೆ ಕಲೆತಿಹಳು ಕಾಣದೆ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರು ಕೋತಿಯಲ್ಲ. ತಜಂ ತಗದ ಜಂ ತಜಂ ತಕಿಟತ ಮಣ್ಣಿನ ಕಾಲಕ್ಕೆ ನಡೆ ಗಿರಕ್ಕೆ ಹೊಡೆ. ಶ್ರೋತೃಗಳೇ, ಇದುವರೆಗೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಐಸಿಸಿ ಮಹಿಳೆಯರ T20 ವರ್ಲ್ಡ್ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆಯನ್ನು ಹಾಗೂ ನಂತರ ನಡೆದ ಚರ್ಚೆಯನ್ನು ಕೂಡ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನೀವು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 7:21:40. ಶ್ರೋತೃಗಳೇ, ಈಗ ಕೇಳೋಣ ನಮ್ಮ ಕಾರ್ಯಕ್ರಮ ಕೃಷಿರಂಗ. ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಕೇಳೋಣ ಕೆಲವು ಕೃಷಿ ಗೀತೆಗಳನ್ನು. ಮೊದಲ ಗೀತೆ ರಚನಾಕಾರರು ಪಿ ರಮೇಶ್ ರಂಗಸಮುದ್ರ, ಹಾಡಿದ್ದಾರೆ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು, ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು. ತುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ, ತುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ, ಕುತ್ತು ತರಬೇಡಿ ವಿಷವಿಕ್ಕಿ, ಕುತ್ತು ತರಬೇಡಿ ವಿಷವಿಕ್ಕಿ. ಹೇ ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು, ಮನುಜರ ಪಾಲಿನ ನಿಜ ಹೊನ್ನು. ಕೀಟವ ಕೊಲ್ಲಲು ಬಳಸುವ ವಿಷವೇ ನಮ್ಮನ್ನು ಕೊಲ್ಲುವುದು ಮೆಲ್ಲ ಮೆಲ್ಲಗೆ, ಕೀಟ ಉತ್ಸವ ಕೊಲ್ಲಲು ಬಳಸುವ ವಿಷವೇ ನಮ್ಮನ್ನು ಕೊಲ್ಲುವುದು ಮೆಲ್ಲ ಮೆಲ್ಲಗೆ ಮನುಷ್ಯ ಸತ್ತರೆ ಮಣ್ಣಿಗೆ ಅಲ್ಲವೇ ಮನುಷ್ಯ ಸತ್ತರೆ ಮಣ್ಣಿಗೆ ಅಲ್ಲವೇ ಮಣ್ಣೇ ಸತ್ತರೆ ನಾವೆಲ್ಲ ಎಲ್ಲಿಗೆ ಮಣ್ಣೇ ಸತ್ತರೆ ನಾವೆಲ್ಲ ಎಲ್ಲಿಗೆ ಮಣ್ಣೇ ಸತ್ತರೆ ನಾವೆಲ್ಲ ಎಲ್ಲಿಗೆ ಅನ್ನ ಬೆಳೆಯೋ ಈ ಮಣ್ಣು ಅದು ಜರಪಾಲಿನ ನಿಜ ಹೊನ್ನು ಅದು ಜರಪಾಲಿನ ನಿಜ ಹೊನ್ನು ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ ದೂರ ವಿರಿಸಿದರೆ ವಿಷ ರಾಸಾಯನಿಕವ ಬೆಳೆವ ಆಹಾರವೇ ಔಷಧವು ಬೆಳೆದ ಆಹಾರವೇ ಔಷಧವು ಬೆಳೆದ ಆಹಾರವೇ ಔಷಧವು ಅನ್ನ ಬೆಳೆಯೋ ಈ ಮಣ್ಣು ಜರಪಾಲಿನ ನಿಜ ಹೊನ್ನು ಹೊಯ್ ಅನ್ನ ಬೆಳೆಯೋ ಈ ಮಣ್ಣು ಅದು ಜರಪಾಲಿನ ನಿಜ ಹೊನ್ನು ಅನ್ನ ನೀಡುವ ಕೃಷಿಕನ ಜಗಕ್ಕೆ ನಿಜ ತಂದೆ ತಾಯಿ ಪೋಷಕನು ಅನ್ನ ನೀಡುವ ಕೃಷಿಕನ ಜಗಕ್ಕೆ ನಿಜ ತಂದೆ ತಾಯಿ ಪೋಷಕನು ಇಳೆಗೂ ಬೆಳೆಗೂ ವಿಷವ ಬೆರೆಸಿದರೆ ಇಳೆಗೂ ಬೆಳೆಗೂ ವಿಷವ ಬೆರೆಸಿದರೆ ನೇಗಿಲ ಯೋಗಿಗೆ ಎಲ್ಲಿ ಬೆಲೆ ನೇಗಿಲ ಯೋಗಿಗೆ ಎಲ್ಲಿ ಬೆಲೆ ನೇಗಿಲ ಯೋಗಿಗೆ ಎಲ್ಲಿ ಬೆಲೆ ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು ಕುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ ಕುತ್ತು ತರಬೇಡಿ ವಿಷವಿಕ್ಕಿ ತರಬೇಡಿ ವಿಷವಿಕ್ಕಿ ಓ ಕೃಷಿಯು ಹಗಲಿಗೂ ಇರುಣಿಗೂ ಇರಲೇಬೇಕು ಬಗೆ ಬಗೆಯ ಆಹಾರ ತಿನಿಸುಗಳು ಬಗೆ ಬಗೆಯ ಆಹಾರ ತಿನಿಸುಗಳು ಒಂದೇ ಹೊಲದೊಳು ಹಲವು ಬೆಳೆಗಳು ಸಮಗ್ರ ಕೃಷಿಯ ಮೂಲ ತತ್ವವು ಒಂದೇ ಹೊಲದೊಳು ಹಲವು ಬೆಳೆಗಳು ಸಮಗ್ರ ಕೃಷಿಯ ಮೂಲ ತತ್ವವು ಎತ್ತು ಹಸುಗಳು ಆಡು ಕುರಿಗಳು ಜೊತೆಗಿರೆಯಾದಾಯ ಸುಸ್ಥಿರವು ಜೊತೆಗಿರೆಯಾದಾಯ ಸುಸ್ಥಿರವು ಜಗದ ಜೀವಿಗಳು ಖುಷಿಯಾಗಿರಲು ಸಾಗುತ್ತಿರಬೇಕು ಕೃಷಿಯು ಹಗಲಿಗೂ ಇರುಣಿಗೂ ಇರಲೇಬೇಕು ಬಗೆ ಬಗೆಯ ಆಹಾರ ತಿನಿಸುಗಳು ಬಗೆ ಬಗೆಯ ಆಹಾರ ತಿನಿಸುಗಳು ಅನ್ನವ ಕೊಡುವ ಅಕ್ಷಯ ಪಾತ್ರೆಯು ಭೂಮಿ ತಾಯಿಯ ಒಡಲು ಚಿನ್ನ ಕುಮಿಗಿಳು ರಕ್ಷಿಸಬೇಕು ಮಣ್ಣು ನೀರು ಹಸಿರು ಅನ್ನವ ಕೊಡುವ ಅಕ್ಷಯ ಪಾತ್ರೆಯು ಭೂಮಿ ತಾಯಿಯ ಒಡಲು ಚಿನ್ನ ಕುಮಿಗಿಲು ರಕ್ಷಿಸಬೇಕು ಮಣ್ಣು ನೀರು ಹಸಿರು ಆಹಾರದಿಂದಲೇ ಆರೋಗ್ಯ ಆರೋಗ್ಯದಿಂದಲೇ ಸಕಲ ಸಂಪದ ಆಹಾರದಿಂದಲೇ ಆರೋಗ್ಯ ಆರೋಗ್ಯದಿಂದಲೇ ಸಕಲ ಸಂಪದ ಸಾವಯವದಲ್ಲಿ ಸಮಗ್ರ ಕೃಷಿ ಇದೆ ಉಳಿಯುವುದು ಜಗದಲ್ಲಿ ಕೃಷಿ ಖುಷಿ ಸಾವಯವದಲ್ಲಿ ಸಮಗ್ರ ಕೃಷಿ ಇದೆ ಉಳಿಯುವುದು ಜಗದಲ್ಲಿ ಕೃಷಿ ಖುಷಿ